ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಎಲ್ಲ ರೈತ ಬಾಂಧವರಿಗೂ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿಯಲ್ಲಿ ಮೊದಲಿಗೆ ಕೇಳಿ ಸಿದ್ದಾಪುರ ತಾಲೂಕಿನ ಹಕ್ಕಲಕೇರಿ ಗ್ರಾಮದ ಶ್ರೀಧರ್ ಚೂಡಾಮಣಿ ಅಪ್ಪಿನಬೈಲ್ ಅವರ ಕೃಷಿ ಅನುಭವಗಳನ್ನ. ಈಗ ಶ್ರೀಧರ್ ಚೂಡಾಮಣಿ ಅಪ್ಪಿನಬೈಲ್ ಅವರಿದ್ದಾರೆ, ಇವರ ರೈತರು, ಅವರ ಕೃಷಿ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಶ್ರೀಧರ್. ನಮಸ್ಕಾರ. ಹೇಳಿ, ಏನೇನು ಬೆಳಿತೀರಿ ಎಷ್ಟು ಜಮೀನಿನಲ್ಲಿ? ನಾವು 3.5 ಎಕರೆ ಅಡಿಕೆ, 1 ಎಕರೆ ಭತ್ತ. ಅಡಿಕೆ ಭತ್ತ ಎರಡೇ ಬೆಳೆ ನಾವು. ಅದರೊಳಗೆ ಕಾಳುಮೆಣಸು, ಏಲಕ್ಕಿ, ಬಾಳೆ ಎಲ್ಲ ಬೆಳೆಯಿರಿ. ಕಾಳುಮೆಣಸು, ಬಾಳೆ ಇವೆಲ್ಲನೂ ಲಾಭದಾಯಕ ಅನಿಸುತ್ತಾ? ಹೇಗೆ? ಅಡ್ಡಿಲ್ಲ, ಲಾಭ ಆಗಿ ಬರ್ತಾ ಇದೆ. ಎಲ್ಲ ಈಗ ಹಾಕಿದೀವಿ, ಚೆನ್ನಾಗಿ ಬರ್ತಿದೆ, ತೊಂದರೆ ಇಲ್ಲ. ಯಾವ್ದು ಚೆನ್ನಾಗಿ ಬರುತ್ತೆ? ಅಡಿಕೆ ಚೆನ್ನಾಗಿ ಬರ್ತೈತೆ, ಕಾಳುಮೆಣಸು ಅಡ್ಡಿಲ್ಲ, ಚೆನ್ನಾಗಿ ಬರ್ತೈತೆ. ಏಲಕ್ಕಿನೂ ಅಡ್ಡಿಲ್ಲ, ಚೆನ್ನಾಗಿ ಬರ್ತದೆ. ಏಲಕ್ಕಿ ಎಷ್ಟು ಬೆಳಿತೀರಿ? ಏಲಕ್ಕಿ ಸುಮಾರು ಹಾಕಿದ್ದೀನಿ, 25 ಕೆಜಿ ಬರ್ತದೆ ಈಗ. 25 ಕೆಜಿ ಬರುತ್ತೆ, ಚೆನ್ನಾಗಿ ಬರ್ತದೆ. ಹೆಂಗ್ ಹಾಕಿರಿ ಎಲ್ಲಿ ಹಾಕಿರಿ ಸಸಿಯನ್ನು? ಅವು ಅಡಿಕೆ ಮಧ್ಯೆ ಹಾಕಿವಿ, ಅಡಿಕೆ ಗಿಡ ಮಧ್ಯೆ ಹಾಕಿರಿ. ಮಧ್ಯೆ ಮಧ್ಯೆ ಎಷ್ಟು ಸಸಿ ಕುಂತವು? ಈಗ ಒಂದು 200 ಸಸಿ ಕುಂತ, 200 ಸಸಿ ಐತಿ. ಹೌದಾ? ಎಷ್ಟು ವರ್ಷ ಆಯ್ತು ಹಾಕಿ? ಹಾಕಿ ಒಂದು 4 ವರ್ಷ ಆಯ್ತು. ಹೇಗೆ ಅನಿಸ್ತಾ ಇದೆ? ಅಡ್ಡಿಲ್ಲ, ಚೆನ್ನಾಗಿ ಬರ್ತೈತೆ. ಅದನ್ನ ಏನು ನಿರ್ವಹಣೆ ಅದಕ್ಕೆಲ್ಲ ಹೇಗೆ ಮಾಡ್ತೀರಿ? ಅದು ಏನು ಅದಕ್ಕೆ ಸ್ವಲ್ಪ ಕೊಡಕೆ ಗೊಬ್ಬರ ಹಾಕ್ತೀವಿ ಅಷ್ಟೇ, ಕೊಡಕೆ ಗೊಬ್ಬರ ಒಂದೇ ನಾವು ಹಾಕೋದು. ಮತ್ತೆ ಬೇರೆ ಏನಪ್ಪ, ನೀರು ಒಂದು ಸ್ವಲ್ಪ ಬಿಡ್ತೀವಿ. ಹೆಂಗ್ ಬಿಡ್ತೀರಿ? ಅದು ನೀರು ಮಾಡಿ ಜಟ್ಟು. ಒಂದೊಂದು ಗಿಡ ಎಷ್ಟು ಕೊಡ್ತಾವ? ಅವು ಬಿಟ್ಟಂಗೆ ಚೆನ್ನಾಗಿ ಬಂದ್ರೆ ಚೆನ್ನಾಗಿ ಬರ್ತಾವು. ಒಂದೊಂದು ಗಿಡ ಒಂದು 2 ಕೆಜಿ 3 ಕೆಜಿ ಬರ್ತೈತಿ. ಒಂದೊಂದು ಗಿಡ 2 ಕೆಜಿ 3 ಕೆಜಿ ಎಷ್ಟು ಏಲಕ್ಕಿ? ಒಂದು ಜಾಸ್ತಿ ಒಂದು ಕಡಿಮೆ ಯಾಕೆ ಆಗ್ತಾ ಇದೆ? ಅದು ಮಳೆ ಏನೋ ಜಾಸ್ತಿ ಆದ್ರೆ ಕೊಳೆ ಬರ್ತೈತೆ. ಅದು ಮಳೆ ಜಾಸ್ತಿ ಆದ್ರೆ ಒಣಗುತ್ತ ಅವಾಗ? ಆಗ ಸ್ವಲ್ಪ ಕೊಳೆ ಬರ್ತು ಒಣಗ್ತೈತೆ. ಅದು ಒಣಗಿತ ಸುಮ್ಮನೆ ಬಿಟ್ಟು ಬಿಡ್ತಾರೆ. ಅದು ಒಣಗಿದ ಅದು ಕೊಳ್ತಿದ್ದು ಹೋಗ್ಬಿಡ್ತೈತೆ, ಬರೋದಿಲ್ಲ ಅದು. ಅದು ನಮ್ಗೆ ಬೆಳಕಿ ಬರೋದಿಲ್ಲ, ಕೊಳ್ತಿದ್ದು ಹಂಗೆ ಎಷ್ಟಾಗಿ ಹೋಗ್ತೈತೆ, ಚೆನ್ನಾಗಿ ಬರೋದು, ಚೆನ್ನಾಗಿ ಬರ್ತೈತೆ. ಕೊಳ್ತಿದ್ದು ಗಿಡ ಸತ್ತ ಹೋಗುತ್ತೋ ಅಥವಾ ಮತ್ತೆ ಮುಂದಿನ ವರ್ಷ ಬರ್ತದೆ? ಗಿಡ ಏನಾಗಲ್ಲ, ಅದು ಕಾಯಿ ಒಂದು ಹೋಗ್ತೈತೆ ಅಷ್ಟೇ, ಕೊಳ್ತು ಕೊಳೆ ಬರ್ತೈತೆ. ಅದು ಈಗ ಒಂದು ಚೆನ್ನಾಗಿ ಬರ್ತಾ ಒಂದು ಕೊಳೆ ಬರ್ತಾ ಒಂದು ಬರಲ್ಲ ಅಂತೇಳಿ ಅಂದ್ರೆ ಏನ ಅರ್ಥ? ಅದು ಔಷಧಿ ಮಾಡ್ಬೇಕು, ಕೊಳೆ ಮದ್ದು ಹೊಡಿಬೇಕು. ಮದ್ದು ಸಿಗ್ತೈತಿ, ಅದು ಮದ್ದು ಹೊಡಿಬೇಕು. ಅಡಿಕೆಗೆಲ್ಲ ಹೊಡ್ತೀವಲ್ಲ, ಅದೇ ಹೊಡೆದ್ರೆ ಬರ್ತೈತಿ. ಹೊಡೆದ್ರೆ ತುತ್ತ ಸುಣ್ಣ ಹೊಡ್ತೀವಿ ನಾವು, ಹೊಡೆದ್ರೆ ಸ್ವಲ್ಪ ಕಡಿಮೆ ಆಗ್ತೈತಿ, ಮತ್ತೆ ಹಂಗೆ ಆಗ್ತೈತಿ. ಕಾಯಿ ಬಿಡುವ ಸಂದರ್ಭದೊಳಗೆ ಹಂಗೆ ಆಗ್ತೈತಿ. ಅದು ಏಲಕ್ಕಿನ ಅದು ಕಟಾವ್ ಹೆಂಗ್ ಮಾಡ್ತಾರೆ ಅಂತ ಸ್ವಲ್ಪ ಹೇಳಿ. ಅದನ್ನ ಕಟಾವ್ ಅದು ನಮ್ಮ ಕೈಯಾಗೆ ತೆಗಿಬೇಕು, ಅದು ಬೀಜ ಅದು ಹಣ್ಣಾಗ್ತೈತಿ, ಹಳದಿ ಆದ್ಮೇಲೆ ಕೈಯಾಗೆ ತೆಗಿಬೇಕು. ಹೆಂಗೆ ಕಾಯಿ ಆಗ್ತೈತಿ, ಎಲ್ಲ ಕೈಯಾಗೆ ಎಳ್ದ್ಬಿಟ್ರೆ ಆಯ್ತು. ಗೊಂಚಲ ಅಲ್ಲ, ಗೊಂಚಲ ಹಿಡಿದು ಇದು ಮಾಡ್ಬೇಕು, ಕೇಳ್ಬೇಕು ಅಷ್ಟೇ. ಕಾಯಿ ಒಂದೇ ಕೇಳ್ಬೇಕು, ಹಂಗೆ ಎಳಿದ್ರೆ ಗೊಂಚಲೇನೆ ಬರ್ತೈತಿ. ಗೊಂಚಲ ಬಿಟ್ಟು ಒಂದೊಂದೇ ತೆಗಿಬೇಕು, ಅದು ಒಂದೊಂದೇ ತೆಗಿಬೇಕು. ಯಾಕಂದ್ರೆ ಒಂದೊಂದು ಕಾಯಿ ಅದ್ರಾಗ ಹಣ್ಣು ಹಾಕೋಂತ ಬರುತ್ತೆ, ಹಣ್ಣಾಗ್ತದೆ, ಅದು ಹಳದಿ ಆಗ್ದೊಟ್ಲೆ ತೆಗಿಯಕಡಿಲ್ಲ, ಕಟಾವ್ ಮಾಡೋ ಕಡಿಲ್ಲ. ಎಲ್ಲವೂ ಒಮ್ಮೆ ಹಳದಿ ಹಾಕವೋ ಅಥವಾ ಒಂದು ಎರಡು ಆಗ ಸುಮಾರು ಹಳದಿ ಆಗಿರ್ತೈತೆ. ಅದು ಹಳದಿ ಆದ್ಮೇಲೆ ತೆಗೆದು ಬಿಡೋದು ಎಲ್ಲವೂ ಒಂದೇ ಸಲ ಕಟಾವ್ ಒಂದೇ ಸರಿ ಅಲ್ಲ, ಆಗಾಗ ಅಷ್ಟೇ ಆಗ್ತೈತೆ, ಅದು ಒಂದೇ ಸರಿ ಆಗೋದಲ್ಲ. ಹೇಗೆ ಅದನ್ನ ಕಟಾವ್ ಮಾಡಿ ಏನ್ ಮಾಡ್ತೀರಿ ಮತ್ತೆ? ಅದು ಒಣಸಿ ಮಾರ್ಕೆಟಿಗೆ ಕೊಡ್ಬೋದು ನಾವು, ಮನೆ ಬಳಕೆ ಬೇಕು ಎಷ್ಟು ಬೇಕು ಬೇಕು, ಬಾಕಿದ ಮಾರ್ಕೆಟಿಗೆ ಕೊಡ್ಬೋದು. ಹೆಂಗ್ ಒಣಗಿಸ್ತೀರಿ? ಈ ಬಿಸಿಲಿಗೆ ಒಣಸ್ಬೇಕು, ಅದನ್ನ ಈಗ ಮಳೆಗಾಲ ಸ್ವಲ್ಪ ಆಗ್ತದೆ, ಮಳೆಗಾಲ ನಾವು ಇದು ಮಾಡ್ತೀವಿ, ಈ ಬೆಂಕಿ ಸರಿ ಹಾಕಿ ಸಾಣಿಗೆ ಹಾಕಿರ್ತೀವಿ ಜಾಲ್ರಿ, ಆ ಜಾಲ್ರಿ ಒಣಸ್ಬೋದು, ಅದ್ರಾಗ ಕೊಡ್ತೀವಿ ಮಳೆಗಾಲ ಮಾತ್ರ, ಬಾಕಿ ಟೈಮ್ ಬಿಸಿಲಿದೆ ಹೊರಗೆ ಒಣಸ್ಬೋದಲ್ಲ. ಯಾವ ಕಾಲದಲ್ಲಿ ಇದು ಕಟಾವಿಗೆ ಬರುತ್ತೆ? ಇದು ಸುಮಾರು ಇದು ಎರಡು ಪವರ್ ಅದು ಮಳೆಗಾಲದ ಸುಮಾರು ಇದು ಚೌತಿ ಟೈಮ್ ಬರ್ತೈತಿ, ಕಡೆ ಮತ್ತೊಂದು ಸರಿ ಬರ್ತೈತಿ. ಎರಡು ಸಲ ಎರಡು ಸರಿ ಬರ್ತೈತಿ. ಮ್ಯಾಳಿಗೆ ಮೇಲೆ ಒಣಗಿಸೋದು ಅಥವಾ ಏನಾರು ಒಂದು ಹಾಸಿಗೆ ಹಾಸಿ ಒಣಗಿಸೋದು? ಒಂದು ಬಟ್ಟೆ ಇದು ಏನಾದ್ರು ಪ್ಲಾಸ್ಟಿಕ್ ಹಾಯಿಸಿ ಹಾಸ್ಬೋದು, ಪ್ಲಾಸ್ಟಿಕ್ ಮೇಲೆ ಹಾಕಿ ಮೇಲೆ ಬಿಸಿಲಿದ್ರೆ ಮೇಲ್ಗಡೆ ಮಾಡಿ ಮೇಲೆ ಒಣಸ್ಬೋದು. ಮಳೆಗಾಲ ಮಳೆ ಇರೋಕ್ಕಾಗಿ ಸಣ್ಣಗೆ ಹಾಕಿ ಒಣಸ್ಬೇಕು, ಇಲ್ಲಾಂದ್ರೆ ಒಣಗೋದಿಲ್ಲ. ಅದು ಜಾಸ್ತಿ ಒಣಗಿಸೋದು ಕಡಿಮೆ ಒಣಗಿಸೋದು ಗೊತ್ತಾಗುತ್ತೆ? ಗೊತ್ತಾಗ್ತದೆ, ಅದು ಕೈಯಾಗಿ ಮುಟ್ಟಿದ ಮುಟ್ಲೇ ಗೊತ್ತಾಗ್ತದೆ ಇಷ್ಟು ಒಣಗಿಸಿದ್ರೆ ಮಾರಾಟ ಮಾಡಬಹುದು ಅಂತ. ಹೌದು ಅಲ್ಲ, ಗೊತ್ತಾಗ್ತದೆ, ಗರಿ ಗರಿ ಆಗ್ತದಲ್ಲ, ಗೊತ್ತಾಗ. ಒಣಗಿಸಿ ಮನೆಯಲ್ಲಿ ಇಟ್ಕೋಬಹುದು ಅದನ್ನ? ಹಾಂ, ಇಟ್ಕೋಬಹುದು, ನಮ್ಗೆ ಬಳಕೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು, ಬಾಕಿ ಬೇಡ ಅಂದ್ರೆ ಮಾರ್ಕೆಟಿಗೆ ಕೊಡ್ಬೋದು. ಮುಗಿಸ್ಬಾರ್ದು ಹಂಗೆ ಏನಾಗಲ್ಲ, ಇಲ್ಲ ಇಲ್ಲ ಏನು ಹಂಗೆ ಏನೂ ಆಗಲ್ಲ, ಚೆನ್ನಾಗಿ ಒಣಗಿದ್ರೆ ಏನೂ ಆಗಲ್ಲ. ಅಂತ ಮತ್ತೆ ಎಲ್ಲಿ ಬಾಟ್ಲಿ ಒಳಗೆ ಅಥವಾ ಗಡಿಗೆ ಒಳಗೆ? ಒಂದು ಬಾಟ್ಲಿ ಬಾಕ್ಸ್ ಒಳಗೆ ಒಂದು ಹಾಕಿಡ್ಬೋದು ಅಂತ. ಗಂಟು ಕಟ್ಟಿಡ್ಬಾರ್ದು? ಹಾಂ, ಗಂಟು ಕಟ್ಟಿಡ್ಬಾರ್ದು, ಬಾಕ್ಸ್ ಒಳಗೆ ಗಂಟು ಕಟ್ಟಿಟ್ರೆ ಥರ ಇದಾಗ್ಬಿಡ್ತೈತಿ, ಮುಗ್ದಂಗೆ ಆಗ್ಬಿಡ್ತೈತಿ, ಒಂದು ಬಾಕ್ಸ್ ಒಳಗೆ ಹಾಕಿಡ್ಬೋದು. ಮಾರಾಟ ಎಲ್ಲಿ ಮಾಡ್ತೀರಿ? ಮಾರಾಟ ಈ ಟಿ ಎಸ್ ಎಸ್ಗೂ ಇರ್ತೈತಿ, ಭಾಳ ಆದರೆ ಕೊಡ್ಬೋದು ಟಿ ಎಸ್ ಎಸ್ ಆಗಿ, ಇಲ್ಲ ಯಾಪಸ್ತ್ರ ಕೊಡ್ಬೋದು ಮಾರ್ಕೆಟ್ ಒಳಗೆ. ಯಾವ ಚೆನ್ನಾಗಿ ಟಿ ಎಸ್ ಎಸ್ಸಿ ಕೊಟ್ಟರೆ ಚೆನ್ನಾಗಿ ರೇಟ್ ಆಗ್ತೈತಿ, ಮಾರ್ಕೆಟಿಗೆ ಕೊಟ್ಟರೆ ಕಡಿಮೆ ಆಗ್ತೈತಿ, ಇಲ್ಲ ಒಂದು ಕಡೆ ನೋಡಿ ಕೊಡ್ಬೇಕು. ಅಲ್ಲಿ ಕೊಟ್ಟರೆ ಸ್ವಲ್ಪ ಪೇಮೆಂಟ್ ಲೇಟ್ ಆಗ್ತೈತಿ ಬರೋದು. ಎಲ್ಲಿ? ಇಲ್ಲಿ ಟಿ ಎಸ್ ಎಸ್ಸಿ ಕೊಟ್ಟರೆ, ಇಲ್ಲಿ ಮಾರ್ಕೆಟಿಗೆ ಕೊಟ್ಟರೆ ಹಾಗೊಂದು ಪೇಮೆಂಟ್ ಬರುತ್ತೆ ಅಷ್ಟೇ. ಎಷ್ಟು ದಿನ ಲೇಟ್ ಆಗುತ್ತೆ ಟಿ ಎಸ್ ಎಸ್ ಕೊಟ್ಟರೆ? ಟಿ ಎಸ್ ಒಂದು ಒಂದು ದಿವಸ ಲೇಟ್ ಆಗ್ತೈತೆ ಅಷ್ಟೇ. ಇರಲಿ, ನಾಳೆ ಬಂದು ನಿಮ್ಮ ಅಕೌಂಟ್ನಿಗೆ ಜಾಯ್ನ್ ಆಗಿ ಜಮಾ ಇರ್ತೈತಿ. ರೇಟ್ ವ್ಯತ್ಯಾಸ ಆಗುತ್ತೆ? ಹಾಂ, ಇಲ್ಲಿ ಟಿ ಎಸ್ ಎಸ್ ರೇಟ್ ಜಾಸ್ತಿ ಇರ್ತೈತೆ ಸ್ವಲ್ಪ, ಅಲ್ಲಿ ಕಡಿಮೆ ಇರ್ತೈತೆ, ಅವ್ರು ಯಾವ ಮಾಡಿ ಮತ್ತು ಅವರು ಲಾಭ ಮಾಡ್ಬೇಕಲ್ಲ, ಹಂಗಾಗಿ ಅವರು ಕಡಿಮೆ ರೇಟ್ ಮಾಡ್ತಾರೆ. ಇಲ್ಲಿ ಟಿ ಎಸ್ ಎಸ್ ಜಾಸ್ತಿ ಇರ್ತೈತಿ. ನಿಮ್ಮ ಅಕೌಂಟ್ನಾಗ ಯಾವಾಗ ದುಡ್ಡು ಇರ್ತಾವೋ ಅಥವಾ ಏನು ಖಾಲಿನೇ ಇರ್ತವೆ? ಇಲ್ಲ, ಅಕೌಂಟ್ ಸಾಮಾನ್ಯ ದುಡ್ಡು ಇರತೈತೆ ನಮ್ಮ ಹತ್ರ, ಬೇಕಾದ್ರೆ ನಾವೇನಾದ್ರು ಕೆಲಸ ತೋಟದ ಕೆಲಸ ಬೆಳೆ ಸಾಲ ಎಂತರ ಕೆಲಸ ಇದ್ರೆ ಮಾತ್ರ ತಗೋಬರ್ತೀವಿ, ಇಲ್ಲಾಂದ್ರೆ ಇರ್ತೈತೆ ಅಕೌಂಟ್ನಾಗ ದುಡ್ಡು. ಅಕೌಂಟ್ನಾಗ ಇರ್ತೈತೆ, ನಮ್ಗೇನಾದ್ರು ಕೆಲಸಕ್ಕೆ ಬೇಕಾದ್ರೆ ಮಾತ್ರ ತಗೋಬರೋದು. ಹಂಗಾಗಿ ಇದೇ ತೀರಾ ಅರ್ಜೆಂಟಿಗೆ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಅಕೌಂಟ್ನಿಂದ ತಗೋಬಹುದು ನೀವು? ಹಾಂ ಹೌದು, ಅಕೌಂಟಿಂದನೇ ತಗೋಬೋದು, ನಾವು ಮನೆ ಅಕೌಂಟ್ನಾಗೆ ಇಟ್ಟಿರ್ತೀವಿ ನಾವು ಟಿ ಎಸ್ ಎಸ್ ಅಲ್ಲ. ಅಲ್ಲಿ ಮತ್ತೆ ಅಲ್ಲೇ ಸಿಗ್ತವೆ ನೀವು? ಹಾಂ, ಅಲ್ಲೇ ಸಿಗ್ತದೆ. ನಮ್ಗೆ ಅರ್ಜೆಂಟ್ ಬೇಕು ಭಾಳ ಭಾಳ ಏನಾರು ಕೆಲಸ ಹೆಚ್ಚಿಗೆ ಅಂದರೆ ತೋಟದ ಏನಾರು, ನಾವು ಆಗಂದಾಗ ತಗೋಬರ್ತೀವಿ ದುಡ್ಡು ಅಲ್ವಾ. ಹಾಂ, ಅಲ್ಲಿ ಹೋಗೋದು ಬರೋದು ಖರ್ಚು ಆಗುತ್ತೆ? ಅಲ್ಲೇನು ಹೋಗೋದಿಲ್ಲ, ನಮ್ಮ ಗಾಡಿ ಇರ್ತೈತಲ್ಲ ಬೈಕು, ಹಂಗೆ ನಾವು ಈಜಿ ಆಗ್ತೈತೆ ನಮ್ಗೆ ಅಂತ. ಹಾಂ, ಏನು ಸಮಸ್ಯೆ? ಮತ್ತೆ ಅಡಿಕೆನೂ ಅಲ್ಲೇ ಮಾಡ್ತೀರಿ? ಅಡಿಕೆನೂ ಅಲ್ಲೇ ನಮ್ದು. ಮತ್ತೆ ಬೇರೆ ಬೇರೆ ಬೆಳೆ ಉತ್ಪನ್ನ? ಅಡಿಕೆ ಬಾಳೆ, ಬಾಳೆ ಅಲ್ಲಿ ಕೊಡೋದಿಲ್ಲ, ಮಂಡಿ ಕೊಡ್ತೀವಿ ನಾವು. ಅದು ಬಾಳೆ, ಅಡಿಕೆ, ಕಾಳುಮೆಣಸು, ಕಾಳುಮೆಣಸು ಬೆಳಿತೀವಿ. ಅದು ಎಷ್ಟು ಬರ್ತದೆ ಕಾಳುಮೆಣಸು? ಕಾಳುಮೆಣಸು ಅಷ್ಟೇ ಹಾಕಿವಿ ಗಿಡನ, ಒಂದು ಸ್ವಲ್ಪ ಬರ್ತೈತೆ ಅಷ್ಟೇ, ಒಂದು ಒಂದು 5 kg ಅಷ್ಟು ಬರ್ಬೋದು ಅಷ್ಟೇ. ಅದಕ್ಕೆ ಮನೆಗೆ ಎಷ್ಟು ಬೇಕಾದ್ರೆ ಇಟ್ಕೊಂಡು ಬಾಕಿದು ಕೊಟ್ಬಿಡ್ತೀವಿ. ಏಲಕ್ಕಿ ಒಳ್ಳೇದು ಅಥವಾ ಕಾಳುಮೆಣಸು ಒಳ್ಳೇದು? ಕಾಳುಮೆಣಸು ಎಲ್ಲ ಎರಡೂ ಸೇಮ್, ಅದು ಔಷಧಕ್ಕೆ ಬರೋದೇ ಬರ್ತಾನೆ, ಔಷಧಕ್ಕೆ ಎರಡೂ ಬರ್ತೈತಿ. ರೇಟು? ರೇಟು ಏಲಕ್ಕಿಗೆ ಜಾಸ್ತಿ ಇದೆ. ಹೌದಾ? ಹಾಂ, ಏಲಕ್ಕಿಗೆ ರೇಟ್ ಜಾಸ್ತಿ ಬರ್ತೈತಿ. ಎಷ್ಟು ಏಲಕ್ಕಿಗೆ? ಅದು ಕ್ವಿಂಟಲಿಗೆ ಸುಮಾರು ಇರಬೇಕು. ಅದು ಕ್ವಿಂಟಲಿಗೆ ಕೆಜಿಗೆ 25 kg ಎಷ್ಟು ಬಂತು? ಕೆಜಿ ಲೆಕ್ಕ ಆದರೆ ಭಾಳ ಬರ್ತೈತೆ. ಎಷ್ಟು ಸುಮಾರು ಒಂದು ಅಂದಾಜು? ಅದು ಹುಗುರ ಜಾಸ್ತಿ ಅಲ್ರಿ, ಅದು ಕೆಜಿಗೆ ಅಂದರೆ ಭಾಳ ಸುಮಾರು ಹೋಗ್ತೈತೆ. ಹೆಂಗೆ ರೇಟ್ ಹೆಂಗಿದೆ ರೇಟ್? ಅದು ಕ್ವಿಂಟಲಿಗೆ ಅದು 1 lakh ಇರ್ಬೇಕು. ಅದು ಭಾಳ ರೇಟ್ ಜಾಸ್ತಿ. ಅದು ಕೆಜಿಗೆ 1,000 rupees ಆಯ್ತು? 1,000 ಹಂಗೆ ಕೊಟ್ಟಿರ? 1,000 ಹಂಗೆ ಬಿಟ್ಟು ಕೊಟ್ಟಿರ? ಹಂಗೆ ಕೊಟ್ಟಿಲ್ಲ ನಾವು ಯಾವಾಗಲೂ ಅಷ್ಟು ಅಷ್ಟು ಆಗ್ತೈತೆ ಒಂದೊಂದು ಟೈಮ್. ಮತ್ತು 25 kg ಬೆಳೆದಿರಿ ನೀವು? ಬೆಳೆದಿವ ಹಾಗೆ ಕಡಿಮೆ ಕೊಟ್ಟಿವ ಒಂದೊಂದು ಟೈಮ್, ಅಷ್ಟು ಸಿಗಲ್ಲ ಒಂದೊಂದ್ಸರಿ, ಒಂದ್ಸರಿ ನಾವು ಕೊಡೋ ಟೈಮಿಗೆ ರೇಟ್ ಕಡಿಮೆ ಆಗಿರ್ತೈತಿ. ಅಂದಾಜು ಒಂದು 7-8 100 ಸಿಗ್ಬೇಕಲ್ಲ? ಅಷ್ಟು ಸಿಗುತ್ತೆ? ಅಷ್ಟು ಸಿಗ್ತೈತಿ. ಹೇಳಿ, ಒಟ್ಟಾರೆ ಕೃಷಿ ಅನುಭವ ಹೇಗಿದೆ? ಅಡ್ಡಿಲ್ಲ, ಚೆನ್ನಾಗಿದೆ. ಅದು ಮಳೆ ಮೇಲೆ ಡಿಪೆಂಡ್ ಇರ್ತೈತಿ, ಮಳೆ ಚೆನ್ನಾಗಾದ್ರೆ ಕೃಷಿ ಚೆನ್ನಾಗಿ ಬರ್ತೈತಿ. ನೀರು ಮಾಡ್ತಾ ಇದೀವಿ, ನೀರಿನ ಬಗ್ಗೆ ಎಲ್ಲ, ಮಳೆ ಚೆನ್ನಾಗಾದ್ರೆ ವರ್ಷ ಚೆನ್ನಾಗಿ ಬರ್ತೈತಿ. ಈಗ ಒಂದು 2 ವರ್ಷ ಆಯ್ತು ಮಳೆ ಚೆನ್ನಾಗಿ ಬರ್ತೈತಿ, ಎಲ್ಲ ಕೃಷಿ ಚೆನ್ನಾಗಿ ಬರ್ತದೆ, ಭತ್ತ ಅಡಿಕೆ ಎಲ್ಲ ಅಡ್ಡಿಲ್ಲ. ಭತ್ತ ತಳಿ ಯಾವುದು? ಭತ್ತ ನಮ್ಮ ಸೋನಾ ಮಸೂರಿ, ಚೆಂದ ಭತ್ತ, ಅದು ಅಡ್ಡಿಲ್ಲ ಇಳುವರಿ, ಅದು ಚೆನ್ನಾಗಿ ಬರ್ತದೆ. ಯಾಕೆ ಅದನ್ನ ಹಾಕೋದು? ಅದು ಊಟಕ್ಕೆ ಚೆನ್ನಾಗ್ತೈತಿ, ನಾವು ಜಾಸ್ತಿ ಮಾರೋದಿಲ್ಲ, ನಮಗೆ ಊಟಕ್ಕೆ ಬೇಕಲ್ಲ, ಹಂಗಾಗಿ ಅದನ್ನೇ ಹಾಕ್ತೀವಿ. ನಮ್ಗೆ ಈ ದೊಡ್ಡ ಭತ್ತ ಅಂದರೆ ನಮ್ಗೆ ಊಟಕ್ಕೆ ಬರೋದಿಲ್ಲ, ದಪ್ಪ ಆಗ್ತೈತಿ, ಅದು ಮಾರಾಟಕ್ಕೆ ಅಡ್ಡಿಲ್ಲ, ರೇಟ್ ಆಗ್ತೈತಿ, ಮಾರಾಟಕ್ಕೆಲ್ಲ ಚೆನ್ನಾಗಿ ರೇಟ್ ಆಗೈತಿ. ಈ ಸಣ್ಣ ಭತ್ತ ಅಂದಮೇಲೆ ಊಟಕ್ಕೆ ಬೇಕಂದ್ರೆ ನಾವು ಅದನ್ನೇ ಹಾಕಬೇಕು. ಅದು ಮಾರಾಟಕ್ಕೆ ಚೆನ್ನಾಗಿ, ಮಾರಾಟಕ್ಕೆ ರೇಟ್ ಇಲ್ಲ, ಅದಕ್ಕೆ ಸಣ್ಣ ಭತ್ತಕ್ಕೆ ಇಲ್ಲ, ರೇಟ್ ಇಲ್ಲ, ದೊಡ್ಡ ಭತ್ತಕ್ಕೆ ರೇಟ್ ಜಾಸ್ತಿ. ರುಚಿ ಯಾವುದು? ರುಚಿ ಸಣ್ಣದೇ ಬರ್ತೈತಿ ಚೆನ್ನಾಗಿ. ಮತ್ತೆ ಅಷ್ಟು ರುಚಿ ಇದ್ರೆ ಯಾಕೆ ಅದಕ್ಕೆ ಬೆಲೆ ಇಲ್ಲ? ಅದಕ್ಕೆ ಬೆಲೆ ಇಲ್ಲ, ಅದಕ್ಕೆ ದೊಡ್ಡ ಭತ್ತಕ್ಕೆ ಬೆಲೆ. ರುಚಿ ಇದೆ ಮತ್ತು ಗುಣಮಟ್ಟ ಇದೆ, ಆದರೂ ಬೆಲೆ ಇಲ್ಲ. ಹೇಗೆ ಬೆಳಿತೀರ ಅದು? ನಮ್ಮ ಸ್ವಲ್ಪ ನಿಮಗೆ ಭತ್ತ ಬೆಳೆಯೋದು ಖುಷಿನ? ಭತ್ತ ಬೆಳೆ ನಮ್ಮ ಫಸ್ಟ್ ಸ್ಟಾರ್ಟಿಂಗ್ ಇದು ಬರ್ತೈತಿ, ಇದು ಮುಂಗಾರು ಮಳೆ ಹೋಗ್ತೈತೆ, ಆಗ ಹೋಯ್ದ ಮೇಲೆ ಇದು ಅಗೆ ಹಾಕ್ತೇವೆ, ಅಗೆ ಮಾಡ್ಬೇಕು, ಭತ್ತ ಹಾಕ್ಬೇಕು, ಕಣ ಮಾಡಿ ಭತ್ತ ಹಾಕ್ಬೇಕು, ಭತ್ತ ಹಾಕಿದ್ಮೇಲೆ ನಾವು ಇಪ್ಪತ್ತು ಇಪ್ಪತ್ತೆರಡು ದಿವಸ ಕೇಳ್ಬೇಕದು ಮತ್ತೆ ಸಸಿ ಆದ್ಮೇಲೆ ಕಿತ್ತು ನಡೋದು ನಾವು ಯಾವ ಸಹ ಈಗೆಲ್ಲ ಎತ್ತಿಲ್ಲ ಎತ್ತನೆ ಮಾಡೋದಿಲ್ಲ ಎಲ್ಲ ಇದೀಗ ಟಿಲ್ಲರು ಈಗೆಲ್ಲ ಮಿಷಿನ್ ಬಂದತ್ತಲ್ರಿ ಈಗ ಎಲ್ಲ ಅದೇ ಈಗ ಟಿಲ್ಲರ್ನ ಹೊಡಿಸಿ ಈಗ ಅವ್ರಲ್ಲಿ ಮಾಡಿ ಕಸಿ ಹಚ್ಚಿದ್ರೆ ಕೈಯಿಂದ ನಾಟಿ ಮಾಡೋದು ಕೈಯಿಂದನೇ ಅದು ಹೆಣ್ಣು ಆಡ್ ಸಿಗ್ತಾರೆ ನಮ್ಗೆ ಆದ್ರೆ ಕೈಯಿಂದನೇ ನಾಟಿ ಮಾಡಬೇಕು ಆಳಿನ ಖರ್ಚು ಇರುತ್ತೆ ಬಹಳ ಆಳಿಂದ ಖರ್ಚು ಬರ್ತೈತೆ ಒಂದೊಂದು ಆಳಿಗೆ 200 ರೂಪಾಯಿ ಹಂಗೆ ಕೊಡ್ತೀವಿ ನಾವು ನಾಟಿ ಮಾಡುವಾಗ ಆಯ್ತು ಮತ್ತೆ ಬೇರೆ ಬೇರೆ ಇದು ಭತ್ತ ತಗೋಬೇಕಾರೆ ಆಗ್ಲೂ ರೇಟ್ ಆಗ್ತೈತಿ ಆ ಗಂಡಾಳಿಗೆ 500 ಭತ್ತ ಬಡಿಬೇಕಲ್ಲ ಭತ್ತ ಬಡಿತೀವಿ ನಮ್ಮ ಕಡೆ ಬಡಿದು ತರೋಳಗೆ ಸುಮಾರು ಗಂಡಾಳಿಗೆ 500 ಹೆಣ್ಣಾಳಿಗೆ ಒಂದು 500 ಅಲ್ಲಿ ಸುಮಾರು ಖರ್ಚು ಬರ್ತೈತಿ ಒಂದು 10-12 ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಭತ್ತನ ಕೂಡಿಡ್ತಿರೋ ಅಥವಾ ಅಕ್ಕಿ ಮಾಡಿಸಿ ತಂದಿಡ್ತಿರೋ ಇಲ್ಲ ಭತ್ತ ಕೂಡಿಟ್ಟು ನಾವು ಅಕ್ಕಿ ಮಾಡಿಸ್ತೀವಿ ಭತ್ತ ಸ್ಟಾರ್ಟಿಂಗ್ ಕೂಡಿಟ್ಟಿವಿ ನಮ್ಗೆ ಬೇಕಂದ್ರೆ ಅಕ್ಕಿ ಖಾಲಿ ಆದ್ಮೇಲೆ ಮತ್ತೆ ಮಿಲ್ಲಿ ಹೋಗಿ ಮಾಡಿಸ್ತೀವಿ ರೈಸ್ ಮೇಲೆ ಎಷ್ಟೆಷ್ಟು ಮಾಡಿಸ್ತೀರಿ ಈಗ 1 ಕ್ವಿಂಟಲ್ 2 ಕ್ವಿಂಟಲ್ ಹಂಗ ಒಂದು 2 ಕ್ವಿಂಟಲ್ ಮಾಡಿಸ್ತೀವಿ ಅಷ್ಟೇ ಅಷ್ಟೇ ಸಾಕಾಗುತ್ತೆ ನಿಮ್ಗೆ ಸಾಕಾಗುತ್ತೆ ಅದೊಂದು ತಿಂಗಳವರೆಗೆ ಬರ್ತೈತಿ ಅಷ್ಟೊಳಗೆ ಖಾಲಿ ಆದ್ರೆ ಮತ್ತೆ ಮಾಡಿಸ್ತೀವಿ ಅನ್ನದ ಜೊತೆ ಮತ್ತೆ ಬೇರೆ ಏನು ಆಹಾರ ನೀವು ಉಪಯೋಗಿಸೋದು ಮತ್ತೆ ಮತ್ತೇನು ಉಪಯೋಗಿಸೋದು ತರಕಾರಿ ಅಷ್ಟೇ ರೊಟ್ಟಿ ಚಪಾತಿ ಅಂತದೇನು ಚಪಾತಿ ಏನು ಮಾಡ್ತೀವಿ ಕಡಿಮೆ ಅದು ನಾವೇನು ಬೆಳೆಯೋದಿಲ್ಲಲ್ಲ ಚಪಾತಿ ಕಡಿಮೆ ಅಷ್ಟೇ ಮುದ್ದೆ ಅಂತ ತಿನ್ಬೇಕು ಅದೆಲ್ಲ ಮಾಡಿದ್ರೆ ಇಷ್ಟೇ ನಮ್ಮ ಕಡೆ ಆಗೋದಿಲ್ಲ ಅದು ಥಂಡಿ ಅಲ್ಲ ಇಲ್ಲಿ ಇಲ್ಲಿ ವಾತಾವರಣಕ್ಕೆ ಆಗೋದಿಲ್ಲ ಮುದ್ದೆ ಅದೆಲ್ಲ ರಾಗಿದೆಲ್ಲ ಆಗೋದಿಲ್ಲ ನಮ್ಮಲ್ಲಿ ಬರೀ ರೈಸ್ ಬರೀ ರೈಸ್ ಅಷ್ಟೇ ನಮ್ದು ಅಕ್ಕಿ ರೊಟ್ಟಿ ಮಾಡ್ತೀವಿ ಅಷ್ಟೇ ದಿನ ಅಕ್ಕಿ ರೊಟ್ಟಿ ಮಾಡ್ತೀರಿ ಅಕ್ಕಿ ಬೆಳಗ್ಗೆ ನಾವು ಅಕ್ಕಿ ರೊಟ್ಟಿನೇ ಬೆಳಗ್ಗೆ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದನ್ನ ಎದ್ರ ಜೊತೆ ಮಾಡೋದು ಅದು ರೈಸ್ ಜೊತೆಗೂ ಮಾಡ್ಬೋದು ಬೇಕಾದ್ರೆ ಇಲ್ಲಾಂದ್ರೆ ಹಂಗೆ ಅದನ್ನೇ ಸಪ್ರೇಟ್ ತಿನ್ಬೋದು ಅದಕ್ಕೆ ಪಲ್ಯ ಎಲ್ಲ ತರಕಾರಿ ಅದು ಹಾಂ ಪಲ್ಯ ತರಕಾರಿ ಯಾವ್ದಾರು ಮಾಡ್ಬೋದು 2 ಜಾರು ಮಾಡ್ಬೋದು 4 ಜಾರು ಮಾಡ್ಬೋದು ಮಾಡ್ಬೋದು ಎರಡಕ್ಕೂ ಒಂದು ಎರಡಕ್ಕೂ ಒಂದಿರ್ತದೆ ಅಕ್ಕಿ ರೊಟ್ಟಿ ಅಕ್ಕಿ ಅನ್ನ ಎರಡು ಅಕ್ಕಿದೆ ಎರಡು ಅದೇ ಜಾಸ್ತಿ ನಮ್ಮ ಕಡೆ ನೀವು ಅಪ್ಪಾರ ಹೆಂಗೆ ಮಾಡ್ತಿದ್ರು ಕೃಷಿ ಅವರು ಸೇಮ್ ಇದೆ ಹಿಂಗೆ ಮಾಡ್ತಿದ್ರು ನೀವು ಎಷ್ಟು ಓದಿರಿ ಏನು ಮಾಡ್ತೀರಿ ನಾವು 6ನೇ ಕ್ಲಾಸ್ ಓದಿದ್ವಿ ಕೃಷಿನೇ ಮಾಡ್ತಾ ಇದ್ದೀವಿ ಅವ್ರು ಮಾಡೋದಕ್ಕೂ ನೀವು ಮಾಡೋದಕ್ಕೂ ವ್ಯತ್ಯಾಸ ಏನೂ ಇಲ್ಲ ಅವ್ರ ತಿಂಕ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಾವು ಆಗಲ್ಲ ಇಷ್ಟು ಕಡಿಮೆ ಅವ್ರು ಇಳುವರಿ ಎಲ್ಲ ಕಡಿಮೆ ಇತ್ತು ಆಗ ಈ ಇಳುವರಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ ನಾವು ಹೇಗೆ ಸಾಧ್ಯ ಆಗ್ತದೆ ಈಗ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕ್ತಾ ಇದೀವಿ ಸ್ವಲ್ಪ ಅದು ಇದು ಗೊಬ್ಬರ ಕೊಡಕೆ ಗೊಬ್ಬರ ಸಾವಯವ ಗೊಬ್ಬರ ಅದು ಇದು ಜಾಸ್ತಿ ಹಾಕಿ ಸ್ವಲ್ಪ ಇಳುವರಿ ಚೆನ್ನಾಗಿ ಮಾಡ್ತಾ ಇದೀವಿ ತಳಿ ಏನು ಕಾರಣ ಇದೆ ಇಲ್ಲ ಇಲ್ಲ ತಳಿ ಒಳ್ಳೆ ತಳಿನು ಮಾಡ್ತೀವಿ ನಾವು ಕೃಷಿ ಆಫೀಸಿಗೆ ಹೋಗಿ ತಳಿ ಎಲ್ಲ ಒಳ್ಳೆ ತಂದು ಹಾಕ್ತೀವಿ ಭತ್ತ ಅವಾಗ ಅವಾಗೆಲ್ಲ ಏನು ಕೇಳೋದಲ್ಲ ಆಯ್ತು ಅವ್ರು ಮನಸ್ಸಿಗೆ ಬಂದಂಗೆ ಅದೇ ಭತ್ತನೇ ಮತ್ತೆ ಹಾಕೋರು ಗದ್ದಿಗೆ ಚೇಂಜ್ ಮಾಡೋದಲ್ಲ ಆಯ್ತು ಈಗ ಬೀಜ ನಾಟಿ ಚೆನ್ನಾಗಿದ್ರೆ ಬೀಜ ಚೆನ್ನಾಗಿದ್ರೆ ಚಲೋ ಬರ್ತೈತಿ ಇಳುವರಿ ಚೆನ್ನಾಗಿ ಬರ್ತೈತಿ ನಿಮ್ಮ ಮಕ್ಕಳು ಓದ್ತಾ ಇದಾರೆ ಹಾ ಮಕ್ಕಳು ಓದ್ತಾ ಇದಾರೆ ಸಣ್ಣದಾರೆ ಇನ್ನು ಸಣ್ಣವರಿಗೆ ಹಾ ಸಣ್ಣದಾರೆ ಒಬ್ಬ 5ನೇ ಕ್ಲಾಸ್ ಓದ್ತಾರೆ ಒಬ್ಬ ಮಗ 2ನೇ ಕ್ಲಾಸ್ ಅವ್ರು ಓದ್ಬೇಕನ್ಸುತ್ತಾ ಹಾ ಓದಿಸ್ಬೇಕಾಗ್ತದೆ ಯಾಕೆ ಈಗ ಓದ್ರೇ ಒಳ್ಳೇದಲ್ರಿ ಈಗ ನೌಕರಿ ಇದ್ರೆ ಒಳ್ಳೇದು ಕಸಿನೂ ಎರಡೂ ಇರ್ಬೇಕು ಎರಡೂ ಮಾಡ್ಬೇಕಂತ ಮಾಡಿದ್ವಿ ಕಸಿನೂ ಒಬ್ಬ ನೋಡ್ತಾ ಇರ್ಬೇಕು ಅದು ಇರ್ಬೇಕು ಎರಡು ಮಾಡ್ತಾ ಇದ್ರೆ ಒಳ್ಳೇದು ಎರಡು ಆದಾಯ ಇದ್ರೆ ಚೆನ್ನಾಗಿ ಬರ್ತದೆ ಬರೀ ಒಂದೇ ನೋಡ್ತಾ ಇದ್ರೆ ಆಗೋದಿಲ್ಲ ಅಪ್ಪ ಅಮ್ಮ ಇದಾರೆ ಹಾ ಅಪ್ಪ ಅಮ್ಮ ಇದಾರೆ ವಯಸ್ಸಾಯಿ ಅವ್ರನ್ನ ಹೇಗೆ ನೋಡ್ಕೊಳ್ತಾ ಇದ್ರಿ ಅವ್ರು ಚೆನ್ನಾಗಿ ನೋಡ್ತೀವಿ ಈ ವಯಸ್ಸಾಯ್ತಿ ಚೆನ್ನಾಗಿ ಅಡ್ಡಿಲ್ಲ ಈ ಹೆಂಗೆ ನೋಡ್ಕೋಬೇಕು ನಾವು ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ನೋಡ್ತಾರೆ ಆರಾಮಿಲ್ದಾಗ ಹೋಗಿ ತೋರಿಸ್ಬೇಕು ಡಾಕ್ಟರ್ನ ಟೈಮಿಗೆಲ್ಲ ಇದು ಮಾಡಿಸೋಕೆಲ್ಲ ಚೆನ್ನಾಗಿ ನೋಡ್ತಾ ಇದ್ರೆ ಅಡ್ಡಿಲ್ಲ ದಿನ ಮಾತಾಡ್ಸೋದು ನೋಡ್ತಾ ಇದ್ರೆ ಚೆನ್ನಾಗಿರ್ತಾರೆ ಅವರು ಮೊಮ್ಮಕ್ಕಳ ಜೊತೆ ಆಟ ಆಡ್ತಾರೆ ಹಾಂ ಆಟ ಆಡ್ತಾರೆ ಅಂತಂದ್ರೆ ನಮಸ್ಕಾರ ಆಯ್ತು ಆಯ್ತು ಸರ್ ಸಿದ್ದಾಪುರ ತಾಲೂಕು ಹಕ್ಕಲಕೇರಿಯ ಶ್ರೀಧರ್ ಚೂಡಾಮಣಿ ಅಪ್ಪಿನಬೈಲ್ ಇವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ಪಿ ರಾಮಡಿಗೆ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ ಜಿನ್ಹೆ ಬುಖಾರ್ ಖಾಂಸಿ ಯಾ ಸಾಂಸ್ ಕಿ ತಕಲೀಫ್ ಹೋ ರಹೀ ಹೋ ಉನ್ಕೆ ಸಾಥ್ ಕೋಯಿ ಭೇದ ಭಾವ ನಾ ಕರೆ COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ್ ಕರೆ ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೆ ಪಕ್ಷಿಯೇ ಖೇತ್ ಬಚಾಕ ರಸಾಯನ ಮತ್ತೆ ಬೇಟಾ ತುಂಬ ಅಂದಾಜು ರಸಾಯನ ಮಿಲ್ತಾಕಿ ಸೆಹತ್ ಬಿಗಡನೆ ಲಗಿ ಔರ್ ಜಬ್ ಪಾರ್ಟಿ ಹೀ ಕಮ್ಜೋರ್ ಪಡ ಜಾಯೇಗಿ ತೋ ಉಪಜ ಕೈಸೆ ಸೆಹತ್ಮಂದ ಹೋಗಿ ಬಡೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಗನಾ ಹೋಗಿ ಖುದ್ ಪತಾ ಚಲಾ ಪಾರ್ಟಿ ಹೀ ತಕ ಔರ್ ಲೋ पहली वाली बात कहाँ, परम तो सब नहीं डाले सब नहीं, आज भी लाखों छात्रों के साथ परम्परागत विधि से फसल उगा रहे पर्चा और उपज की कीमत भी बेहतर पा रहे हैं। सच है एक्सपीरियंस से बता रहा है, ग्रुप में पास वे नहीं किया है। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती। ಈಗ ಕೇಳಿ ಕೃಷಿಗೆ ಸಂಬಂಧಿಸಿದ ಮೊಬೈಲ್ ಆಪ್ಗಳು. ಈ ಕುರಿತು ಅನ್ನಪೂರ್ಣ ನೀರಲಗಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಅನ್ನಪೂರ್ಣ. ನಮಸ್ಕಾರ ಸರ್. ಈಗ ನಮ್ಮ ರೈತರಿಗೆ ಪ್ರಮುಖವಾಗಿ ಇರಬಹುದಾದಂತ ಫಾರ್ಮ್ಸ್ ಆಪ್ ಅಂತೇಳಿ ಅಂತೀವಲ್ಲ, ಅಂದ್ರೆ ಕೃಷಿಗೆ ಸಂಬಂಧಿತ ಮೊಬೈಲ್ ಆ್ಯಪ್ಗಳು ಯಾವ್ಯಾವು, ಯಾಕೆ ಅವುಗಳನ್ನು ಬಳಸ್ಕೋಬೇಕು, ಅಲ್ಲಿದೆ ರೈತರಿಗೆ ಯಾವೆಲ್ಲ ಅನುಕೂಲ? ಈಗ ಮೊಬೈಲ್ ತಂತ್ರಜ್ಞಾನ ನಿಮ್ಗೆ ತಿಳಿದಂಗೆ ಎಲ್ಲರ ಕೈಗೂ ಎಟ್ಕೋಂತಾಗಿದೆ. ಸೊ ಹೀಗಾಗಿ ಇದನ್ನ ಸದ್ಬಳಕೆ ಮಾಡಿಕೊಳ್ಳೋ ದೃಷ್ಟಿಯಿಂದ ನಮ್ಮ ಕೃಷಿ ಮಂತ್ರಾಲಯ ಮತ್ತು ನಮ್ಮ ಸರ್ಕಾರದಿಂದ ಅನೇಕ ತಂತ್ರಾಂಶಗಳನ್ನು, ಮೊಬೈಲ್ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲೂ ಕೃಷಿಗೆ ಸಂಬಂಧಿಸಿದಂತಹ ಆ್ಯಪ್ಗಳು ಈಗಿನ ಜನರೇಷನ್ಗೆ ತುಂಬ ಅನುಕೂಲ ಆಗ್ತಾ ಇದ್ದಾವೆ. ಸೊ ಅನೇಕ ಆ್ಯಪ್ಗಳನ್ನು ಕೃಷಿಗೆ ಸಂಬಂಧಿಸಿದಂತೆ, ಅಂದರೆ ಮಾರಾಟ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ಮಷೀನ್ ಪರ್ಚೇಸ್ ಮಾಡಲಿಕ್ಕೆ ಆಗಿರಬಹುದು, ಅಥವಾ ತಂತ್ರಜ್ಞಾನ ಪ್ರಸಾರ ಮಾಡಲಿಕ್ಕೆ ಆಗಿರ್ಬೋದು, ಪೆಸ್ಟ್ ಡಿಸೀಸು ರೋಗಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಆಗಿರ್ಬೋದು, ಹೀಗೆ ಹಲವಾರು ಆ್ಯಪ್ಗಳನ್ನು, ಹವಾಮಾನ ಆಧಾರಿತ ಮಾಹಿತಿ ಕಲ್ಪಿಸಲಿಕ್ಕಾಗಿರ್ಬೋದು, ಅನೇಕ ಆ್ಯಪ್ಗಳನ್ನು ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಸೊ ಇವತ್ತಿನ ದಿನ ನಿಮಗೆ ಮುಖ್ಯವಾಗಿ ನಾನು ವಿಚಾರ ಹೇಳಬೇಕಂದ್ರೆ ಒಂದು ಫಾರ್ಮ್ಸ್ ಆ್ಯಪ್ ಅಂತ ಅಭಿವೃದ್ಧಿಪಡಿಸಿದ್ದಾರೆ. ಅದು ಮುಖ್ಯವಾಗಿ ನಮ್ಮ ಕೃಷಿಗೆ ಸಂಬಂಧಿತ ಉಪಕರಣಗಳನ್ನು ಬಾಡಿಗೆ ಆಧಾರದ ಮೇಲೆ ಪಡೀಲಿಕ್ಕೆ ರೈತರಿಗೆ ಅನುಕೂಲವಾಗುವಂಗ ಈ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಹೇಗೆ ಬಳಸಬೇಕು, ಇದು ಎಂತ ಸಂದರ್ಭದೊಳಗೆ ಬಳಸ್ಕೋಬೇಕು, ಮತ್ತೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು? ಈಗ ಫಾರ್ಮ್ಸ್ ಮಷಿನರಿ ಸೊಲ್ಯೂಷನ್ಸ್ ಅಂತ ಈ ಆಪ್ ಏನಿದೆ, ಈಗ ನಾವು ಯಾವುದೇ, ಈಗ ನಾವು ಯೂಟ್ಯೂಬ್ ಆಗಿರ್ಬೋದು ಅಥವಾ ನಮ್ದೇನು ವಾಟ್ಸ್ಆಪ್ ಆಗಿರ್ಬೋದು, ಯಾವುದೇ ಒಂದು ನಾವು ಆಪ್ ಅನ್ನ ಯಾವ ತರ ನಮ್ಮ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ, ಸ್ಮಾರ್ಟ್ ಫೋನ್ ಬೇಕು ನಮಗೆ, ಸ್ಮಾರ್ಟ್ ಫೋನ್ ಮತ್ತೆ ಇಂಟರ್ನೆಟ್ ಅವಶ್ಯಕತೆ ಇದ್ದೇ ಇದೆ. ನಾವು ಮೊಬೈಲ್ ತಂತ್ರಾಂಶ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಆಪ್ ಯೂಸ್ ಮಾಡ್ತೀವಂದ್ರೆ ನಮ್ಮ ಹತ್ರ ಸ್ಮಾರ್ಟ್ ಫೋನ್ ಇರಬೇಕು ಒಂದು, ಅದಕ್ಕೆ ಮತ್ತೆ ಇದನ್ನ ಅಂತರ್ಜಾಲ ವ್ಯವಸ್ಥೆ ಇರಲೇಬೇಕಾಗತ್ತೆ. ಸೊ ನಾವು ಆಂಡ್ರಾಯ್ಡ್ ಸಿಸ್ಟಮ್ ಬಗ್ಗೆ ಹೇಳಬೇಕಂದ್ರೆ, ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಯಾವುದೇ ಬೇರೆ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡೋ ರೀತಿಯಲ್ಲಿನೇ ಇದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ನೀವು ಏನ್ ಹುಡುಕ್ಬೇಕು ಅಂದ್ರೆ FARMS ಅಂತ ಬರುತ್ತೆ. FARMS ಅಂತ ಇದ್ರದ್ದು ಶಾರ್ಟ್ ಫಾರ್ಮ್ ಫಾರ್ಮ್ಸ್ ಅಂತ. ಸೊ ಫಾರ್ಮ್ ಮಷಿನರಿ ಸೊಲ್ಯೂಷನ್ಸ್ ಅಂತ ಇದ್ರ ಫುಲ್ ಹೆಸರು. ಸೊ ಅದನ್ನ ಶಾರ್ಟ್ ಆಗಿ ಫಾರ್ಮ್ಸ್ ಅಂತ ಮಾಡಿದ್ದಾರೆ, FARMS ಅಂತ. ಸೊ ಇದನ್ನ ಹಲವು ಬೇರೆ ಬೇರೆ ಇರ್ತವೆ, ಮತ್ತೆ ತಪ್ಪದನ್ನ ಯಾವ್ದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಬೇಡ. ಈ ಫಾರ್ಮ್ಸ್ ನೇ ಯಾಕೆ ನಾವು ಹೇಳ್ತೀವಿ ಅಂದ್ರೆ, ಇದು ನಮ್ಮ ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿ ಮಾಡಿಸಿದಂತಹ ಆಪ್ ಆಗಿದೆ. ಸೊ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡೋ ಸಂದರ್ಭದಲ್ಲಿ ನೋಂದಣಿ ಮಾಡ್ಕೋಬೇಕು. ನೀವು ಯಾವುದೇ ಮೊಬೈಲ್ ನಾವು ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ ನಾವು ಒಂದು ಮೊಬೈಲ್ ನಂಬರ್ ಕೊಟ್ಟು ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ನೋಂದಣಿ ಮಾಡ್ಕೊಳ್ಳುವಾಗ ನೀವು ಮೊಬೈಲ್ ಲೊಕೇಶನ್ ಆನ್ ಇಟ್ಕೊಂಡಿರ್ಬೇಕು, ಯಾಕಂದ್ರೆ ಇದು ನಾವು ಬಾಡಿಗೆ ಪಡೀಲಿಕ್ಕೆ ಉಪಕರಣ ನಾವು ಉಪಯೋಗ ಮಾಡ್ತೀವಿ, ಬಾಡಿಗೆ ಆಧಾರಿತ ಒಂದು ಆಪ್ ಆಗಿರೋದ್ರಿಂದ ನೀವು ಯಾವ ಜಾಗದಲ್ಲಿ ಇದ್ದೀರಿ ಅನ್ನೋದು ಅದಕ್ಕೆ ಗೊತ್ತಾಗಬೇಕು. ಅದ್ರ ಸುತ್ತಮುತ್ತಲ ಅವೈಲೇಬಲ್ ಇರುವಂತಹ ಉಪಕರಣಗಳ ಮಾಹಿತಿ ಇದು ನಿಮಗೆ ನೀಡುತ್ತದೆ. ಅದಕ್ಕೋಸ್ಕರ ಫಾರ್ಮ್ಸ್ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ ನಿಮ್ ಲೊಕೇಶನ್ ಅನ್ನ ಆನ್ ಇಟ್ಕೋಬೇಕು. ಆನ್ ಇಟ್ಕೊಂಡು ನಿಮ್ ಮೊಬೈಲ್ ನಂಬರ್ ಅನ್ನ ಅದರಲ್ಲಿ ನೋಂದಣಿ ಮಾಡಬೇಕು. ನೋಂದಣಿ ಮಾಡಿದಾಗ ನೀವು ಯಾವ ಮೊಬೈಲ್ ನಂಬರ್ ಗೆ ನೋಂದಣಿ ಮಾಡಿರ್ತಿರೋ ಅದಕ್ಕೆ ಒಂದು OTP ಅಂತ ಬರುತ್ತೆ. ಆ OTP ನ ನೀವು ಹಾಕಿ ಅದಕ್ಕೆ ನೀವು ನೋಂದಣಿ ಮಾಡಬೇಕು. ನೋಂದಣಿ ಮಾಡುವಾಗ ಇದು ಬಹುಭಾಷೀಯವಾಗಿದೆ, ಇಂಗ್ಲಿಷ್ ಅಲ್ಲಿದೆ, ಹಿಂದಿಯಲ್ಲಿದೆ, ಗುಜರಾತ್ ಅಲ್ಲಿದೆ, ಇತ್ತೀಚೆಗೆ ಕನ್ನಡದಲ್ಲೂ ಇದು ಅವೈಲೇಬಲ್ ಇದೆ. ಸೊ ನಮ್ಮ ರೈತರ ಬಾಂಧವರು ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಶಕ್ಯ ಆಗ್ತಾರೆ. ಸೊ ಇದು ನಾವು ಯಾವ ಭಾಷೆಯಲ್ಲಿ ಬೇಕಾಗುತ್ತೋ ಆ ಭಾಷೆಯಲ್ಲಿ ನಾವು ಅದನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ವಿಳಾಸ, ನಿಮ್ಮ ಫೋನ್ ನಂಬರ್ ಎಲ್ಲನೂ ಕೊಟ್ಬಿಟ್ಟು ನೀವು ನೋಂದಣಿ ಮಾಡ್ಕೋಬೇಕಾಗತ್ತೆ. ಸೊ ನೋಂದಣಿ ಮಾಡ್ಕೊಳ್ಳುವಾಗ ಅದರಲ್ಲಿ 4 ಆಪ್ಷನ್ಸ್ ಕೊಡುತ್ತದು. ಒಂದು, ನೀವು ರೈತರಾಗಿ ನೋಂದಣಿ ಮಾಡ್ಕೋತಾ ಇದ್ದೀರಾ, ಅಥವಾ ನೀವು ಮಾತ್ರ ಇರೋ ಬಾಡಿಗೆ ಕೊಡ್ಲಿಕ್ಕೆ CHC ಸೆಂಟರ್ ಅಂತ ಹೇಳ್ತೀವಿ ನಾವು, ಕಸ್ಟಮ್ ಬಾಡಿಗೆ ಆಧಾರಿತ ಏನು ವ್ಯವಸ್ಥೆ ಇರುತ್ತಲ್ಲ ಅದಕ್ಕೆ ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಅಂತ ಹೇಳ್ತೀವಿ, ಆ ತರದಿಂದ ನೀವು ಇನ್ಸ್ಟಾಲ್ ಮಾಡ್ಕೋತೀರಾ ಅದನ್ನ ನೀವು ಸಿಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಥವಾ ಗೆಸ್ಟ್ ಯೂಸರ್ ಆಗಿ, ಗೆಸ್ಟ್ ಅಂದ್ರೆ ಸುಮ್ನೆ ಮೊಬೈಲ್ ಆಪ್ ನೋಡ್ಬೇಕಪ್ಪ ನಾನು ಅಂತಂದ್ರೆ ನೀವು ಗೆಸ್ಟ್ ಯೂಸರ್ ಆಗಿ ಅತಿಥಿಗಳಾಗಿ ನೀವು ಅದಕ್ಕೆ ನೋಂದಣಿ ಮಾಡ್ಕೋಬಹುದು. ಬಟ್ ಅತಿಥಿಗಳ ಆಗಿ ನೀವು ನೋಂದಣಿ ಮಾಡ್ಕೊಂಡಾಗ ನೀವು ಬಾಡಿಗೆ ವೆಹಿಕಲ್ ಅನ್ನ ತಗೋಲಿಕ್ಕೆ ಆಗೋದಿಲ್ಲ. ನೀವು ಮಷೀನ್ ಬಾಡಿಗೆ ತಗೋಬೇಕಪ್ಪ ನಿಮ್ ಕೆಲಸ ಕಾರ್ಯಗಳಿಗೆ ಅಂದ್ರೆ ನೀವು ರೈತರಾಗಿ ನೋಂದಣಿ ಮಾಡ್ಲೇಬೇಕಾಗತ್ತೆ. ಸೊ ರೈತರಾಗಿ ನೋಂದಣಿ ಮಾಡ್ಕೊಂಡು ಮುಗಿದ್ಮೇಲೆ ನಿಮ್ಗೆ ಅವೈಲೇಬಿಲಿಟಿ ಸಿಗುತ್ತೆ, ಎಲ್ಲ ಆ ಆಪ್ ಅಲ್ಲಿ ಏನೇನ್ ಸೌಲಭ್ಯಗಳಿದಾವೆ ಎಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಹೇಗೆ ರೇಟ್ ಫಿಕ್ಸ್ ಮಾಡುದು ಅದೆಲ್ಲಾನು ಹೇಗೆ? ಹಾ, ಇದೇನಂದ್ರೆ ಬರೀ ನಿಮ್ಗೆ ಯಾವ ಮಷಿನ್ ಅವೈಲೇಬಲ್ ಇದೆ ಅನ್ನೋದು ಮಾತ್ರ ಹೇಳುತ್ತೆ ಈ ಆಪ್ ಅಲ್ಲಿ. ನೀವು ಬಾಡಿಗೆ ಕುದುರಿಸೋದೆಲ್ಲ ಓವರ್ ಫೋನೆ. ನೀವು ಮತ್ತೆ ಬಾಡಿಗೆ ಯಾರು ಕೊಡ್ತಿರ್ತಾರೆ ಅವರವರೇ ಮಾತಾಡ್ಕೋಬೇಕು ಆಫ್ಲೈನ್. ಅದು ಆನ್ಲೈನ್ ಇಲ್ಲ, ಫಿಕ್ಸ್ ರೇಟ್ ಇಲ್ಲ. ಈಗ ಇಲ್ಲಪ್ಪ ನಾ ಟ್ರಾಕ್ಟರ್ ಕೊಡ್ತೀನಿ ಒಂದ್ ತಾಸಿಗೆ ಇಷ್ಟು ದುಡ್ಡು ಅಂತ ಹೇಳಿ ಎಲ್ಲೂ ಫಿಕ್ಸ್ ಇಲ್ಲ. ಬುಕ್ ಮಾಡೋಕಿನ ಮುಂಚೆ ಅದ್ ನೀವು ಲಿಸ್ಟ್ ನಿಮ್ ಬುಕ್ ಬೇಕಪ್ಪ ಅಂತ ಹೇಳಿ ನೀವು ಬುಕ್ ಮಾಡಿದಾಗ ಆ ಲಿಸ್ಟ್ ಅಲ್ಲಿ ಅವ್ರಿಗೆ ಹೋಗುತ್ತೆ. ಯಾರಿಗೆ ಯಾರ್ಯಾರು ಕೊಡ್ಲಿಕ್ಕೆ ರೆಡಿ ಇರ್ತಾರಲ್ಲ ಎಲ್ಲರಿಗೂ ಹೋಗುತ್ತೆ. ಯಾರಾದ್ರೂ ಅವರು ಇಂಟ್ರೆಸ್ಟೆಡ್ ಇದ್ರೆ ನೀವು ಯಾವ ನಂಬರ್ ನೋಂದಣಿ ಮಾಡಿರ್ತಿರಲ್ಲ ಆ ನಂಬರ್ಗೆ ಅವ್ರು ಕಾಲ್ ಮಾಡ್ಕೊಂಡ್ ಬರ್ತಾರೆ, ಅಥವಾ ನಿಮ್ಗೆ ಆ ಲಿಸ್ಟ್ ಬರುತ್ತೆ ಇಂಟ್ರೆಸ್ಟೆಡ್ ಇದಾರಂತ ಅಲ್ಲಿ ಅವೈಲೇಬಲ್ ಇದೆ ಅಂತ ಬರುತ್ತೆ ನಿಮ್ಗೆ ಲಿಸ್ಟ್. ಅದ್ರಲ್ಲಿ ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಫೋನ್ ಮಾಡಿ ನೀವು ಮಾತಾಡ್ಕೊಂಡು ರೇಟ್ ಕುದುರಿಸ್ಕೋಬೇಕು. ರೇಟ್ ಕುದುರಿಸೋದು ಮಾತ್ರ ಆಫ್ಲೈನ್. ಬಟ್ ನೀವು ಇದರಲ್ಲಿ ಏನೇನು ಹಾಕ್ಬೋದು ಅಂದ್ರೆ, ನಿಮ್ಮ ಊರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಯಾವ್ದಾರು ಇರ್ಬೋದು, ಒಂದೇ ಕಡೆ ಇರೋದಿಲ್ಲ, ನಮ್ಮ ಹೊಲಗಳೆಲ್ಲ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇರ್ತವೆ. ಸೊ ನೀವು ಆಕ್ಚುಲಿ ನಿಮಗೆ ಎಲ್ಲಿ ಬೇಕು ಬಾಡಿಗೆ ಉಪಕರಣ ಯಾವ ಪ್ಲೇಸಿಗೆ ಬೇಕು ಆ ಪ್ಲೇಸ್ ಅಡ್ರೆಸ್ ಹಾಕ್ಬೇಕು. ಅಡ್ರೆಸ್ ಹಾಕಿ ಸಪೋಸ್ ನಿಮ್ಗೆ ಟ್ರಾಕ್ಟರ್ ಬೇಕಪ್ಪ, ಟ್ರಾಕ್ಟರ್ ಬೇಕಾಗೈತೆ ನನಗೆ ಇಷ್ಟು ಕೆಪಾಸಿಟಿ ಟ್ರಾಕ್ಟರ್ ಬೇಕು, ಅವಾಗ ಆ ಟ್ರಾಕ್ಟರ್ ಎಲ್ಲಿಗೆ ಬೇಕು ನಿಮ್ಗೆ, ಆ ಟ್ರಾಕ್ಟರ್ ಫೆಸಿಲಿಟಿ ಕೊಡುವಂತವ್ರು ಯಾರ್ಯಾರಿದ್ದಾರೆ ಅನ್ನೋದು ಲಿಸ್ಟ್ ತೋರಿಸುತ್ತೆ ನಿಮ್ಗೆ. ಅಲ್ಲಿ CHC ಸೆಂಟರ್ನವರು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ, ಆ ಲಿಸ್ಟ್ ಬರುತ್ತೆ, ಅವಾಗ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಬುಕ್ ಮಾಡ್ಕೋಬೇಕು. ಬುಕ್ ಮಾಡ್ಕೊಂಡಾಗ ಆ ಲಿಸ್ಟ್ ಅವ್ರಿಗೆ ಹೋಗುತ್ತೆ ಬುಕ್ಕಿಂಗ್ ಮಾಡೋದು. ನಿಮ್ಗೆ ಇಂಟ್ರೆಸ್ಟ್ ಐತೆ ಅಂತ ಅವ್ರಿಗೆ ಗೊತ್ತಾಕೈತೆ. ಗೊತ್ತಾದ ತಕ್ಷಣ ಅವರು ನಿಮ್ ಕಾಲ್ ಮಾಡ್ಕೊಂಡ್ ಬರ್ಬೋದು, ಅಥವಾ ನೀವೇ ಅವ್ರಿಗೆ ಕಾಲ್ ಮಾಡ್ಕೊಂಡು ಹೋಗಿ ರೇಟ್ ಅನ್ನ ಕುದುರಿಸ್ಕೋಬೇಕು. ಇಷ್ಟು ದಿನ ಏನು ಆಗ್ತಿತ್ತು ಅಂತೇಳಂದ್ರೆ, ಈಗ ಅನ್ನಪೂರ್ಣ ಮನೆಯಲ್ಲಿ ಹೆಂಗೋ ಟ್ರ್ಯಾಕ್ಟರ್ ಇದೆ ಅವ್ರಂತ ಹೋಗಿ ತಗೊಳ್ತಿದ್ವಿ, ನಮ್ಗೊಂದು 2 ಎಕರೆ ಇದೆ ಅದನ್ನ ಉಳುಮೆ ಮಾಡಿಕೊಡ್ರಿ ಅಂತ ಹೇಳಿ ಕೇಳ್ತಿದ್ವಿ. ಈಗ ಈ ಆಪ್ ಬಂದ ನಂತರ ಹೆಚ್ಚಿನ ಅನುಕೂಲ ಏನಾಯ್ತು? ಈಗ ನಮ್ಗೆ ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಅಂತ ಸುಮಾರು ದಿನದಿಂದ ನಡೀತಾ ಇದ್ದಾವೆ. ಒಂದು, ರೈತರಿಗೆ ಫಸ್ಟ್ ಗೊತ್ತೇ ಇರೋದಿಲ್ಲ ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಇದಾವಪ್ಪ ಅಂತ ಗೊತ್ತಿರೋದಿಲ್ಲ. ಎರಡನೇದ್ದು, ಆ ಕಸ್ಟಮ್ ಹೈರಿಂಗ್ ಸೆಂಟರ್ ಇದ್ರೂ ಕೂಡ ಅದರಲ್ಲಿ ಉಪಕರಣದ ಲಭ್ಯತೆ ಐತೆ ಇಲ್ಲೋ ಅಂತ ಗೊತ್ತಿರೋದಿಲ್ಲ ನನಗೆ ಬೇಕಾಗಿದ್ದ ದಿನಕ್ಕೆ. ಅದೊಂದು ಸಮಸ್ಯೆ ಆಗ್ತಾ ಇತ್ತು. ಇನ್ನೊಂದೇನಂದ್ರೆ, ಕಸ್ಟಮ್ ಹೈರಿಂಗ್ ಸೆಂಟರ್ ಅಲ್ಲಿ ಇಲ್ಲಪ್ಪ ಅಂದ್ರೂ ಕೂಡ ಯಾರಾದ್ರೂ ರೈತರು ತಮ್ಮಲ್ಲಿರುವಂತಹ ಬಾಡಿಗೆ ವಾಹನ ಕೊಡ್ಲಿಕ್ಕೆ ಇಚ್ಛೆ ಪಡ್ತಿದ್ರೆ ಅವರು ಕೂಡ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ಹಿಂಗಾಗಿ ನಮ್ಗೆ 3 ಅವಕಾಶಗಳಾಯ್ತು. ಒಂದು, ಕಸ್ಟಮ್ ಹೈರಿಂಗ್ ಸೆಂಟರ್ಸ್ ಅವೈಲೇಬಿಲಿಟಿ ಏನಿದೆ ಏನಿಲ್ಲ ಅಂತ ಗೊತ್ತಾಗತ್ತೆ. ಸೊ ನಾ ಮೊದಲೇ ಬುಕ್ ಮಾಡೋದ್ರಿಂದ ನನ್ಗೆ ಗ್ಯಾರಂಟಿ ಇರುತ್ತೆ ನನ್ನ ಮಷಿನ್ ನನಗೆ ಬರತ್ತಪ್ಪ, ನನ್ನ ಕೆಲಸ ಸರಾಗವಾಗಿ ಆಗ್ತದೆ ಅಂತೇಳಿ ನನ್ಗೆ ಗ್ಯಾರಂಟಿ ಇರ್ತದೆ. ಎರಡನೇದು, ಕಸ್ಟಮ್ ಹೈರಿಂಗ್ ಸೆಂಟರ್ ಬಿಟ್ಟು ಕೂಡ ಯಾರಾದ್ರೂ ರೈತರು ತಮ್ಮಲ್ಲಿರುವಂತಹ ಟ್ರ್ಯಾಕ್ಟರ್ ತಮ್ಮ ಕೆಲಸ ಮುಗಿದೋಯ್ತು ಅವ್ರದ್ದು ಖಾಲಿ ಕೂತಿದೆ, ಅವಾಗ ಅವರು ಕೂಡ ಅದನ್ನ ಬೇರೆದವರಿಗೆ ಬಾಡಿಗೆ ಇದ್ರೊಳಗೆ ಕೊಡಬಹುದು. ಅವರು ನಮಗ್ ಪರಿಚಯ ಇರೋದಿಲ್ಲ, ನಾವು ಅವ್ರಿಗೆ ಪರಿಚಯ ಇರೋದಿಲ್ಲ, ಬಟ್ ಈ ಆಪ್ ನಮ್ಮಿಬ್ಬರೂ ಜೋಡಣೆ ಮಾಡುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಮ್ಗೆ ಅವೈಲೇಬಿಲಿಟಿ ಜಾಸ್ತಿ ಆಗುತ್ತೆ. ಒಂದು, ಕಸ್ಟಮ್ ಹೈರಿಂಗ್ ಸೆಂಟರ್ಗಳಿಂದ ಬಾಡಿಗೆ ವಾಹನ ಪಡೀಲಿಕ್ಕೆ ಅನುಕೂಲ ಆಗ್ತಾ ಇದೆ. ಎರಡನೇದ್ದು, ನಮ್ಮಲ್ಲಿರುವಂತಹ ಖಾಲಿ ಇರುವಂತಹ ಉಪಕರಣಗಳನ್ನ ಇದನ್ನ ನಾವು ಬೇರೆದ ರೈತರಿಗೆ ಬಾಡಿಗೆ ಆಧಾರದ ಮೇಲೆ ಕೊಟ್ಬಿಟ್ಟು ಆದಾಯ ಗಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಮೂರನೇದು, ನಮ್ಮ ಹತ್ರ ಇರುವ ಹಳೆ ಅಥವಾ ನಮಗೆ ಬೇಡವಾದಂತಹ ಉಪಕರಣಗಳನ್ನ ಮಾರ್ಲಿಕ್ಕೆ ಅಥವಾ ನಮ್ಗೆ ಯಾವ್ದಾದ್ರು ಬೇಕಾಗಿತ್ತಪ್ಪ ಸೆಕೆಂಡ್ ಹ್ಯಾಂಡ್ ಅಲ್ಲಿ ನಾವು ಪರ್ಚೇಸ್ ಮಾಡ್ಬೇಕಿತ್ತು ಅಂದಾಗ ಕೂಡ ಅನುಕೂಲ ಆಗುತ್ತೆ. ಈ ಫಾರ್ಮ್ಸ್ ಆಪ್ ಅಲ್ಲದೆ ಕಿಸಾನ್ ರಥ್ ಅಂತೇಳಿ ಇನ್ನೊಂದು ಆಪ್ ಇದೆ, ಅದು ಏನು, ಯಾಕೆ ಅದರ ಉಪಯೋಗ? ಫಾರ್ಮ್ಸ್ ಆಪ್ ಅನ್ನೋದು ನೀವು ಕೃಷಿ ಉಪಕರಣಗಳ ಪಡೀಲಿಕ್ಕೆ ಅನುಕೂಲ ಆಗುವಂತ ಆಪ್. ಕಿಸಾನ್ ರಥ್ ಅನ್ನೋದು ಬಾಡಿಗೆ ವಾಹನ ಪಡೀಲಿಕ್ಕೆ ಇರುವಂತಹ ಒಂದು ಆಪ್ ಇದು. ಅಂದ್ರೆ ನಾವು ಓಲಾ ಊಬರ್ ಆತರ ಏನೋ ಬುಕ್ಕಿಂಗ್ ಮಾಡ್ಕೊಂಡು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ನಾವು ಸಾಗಾಣಿಕೆಗೆ ಯೂಸ್ ಮಾಡ್ತೀವೋ ಅದೇ ತರ ರೈತರು ತಮ್ಮ ಬೆಳೆಗಳನ್ನ ಒಂದು ಭಾಗದಿಂದ ಇನ್ನೊಂದ್ ಭಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಬೇಕಾಗುವಂತಹ ಬಾಡಿಗೆ ವಾಹನಗಳನ್ನ ಪಡೀಲಿಕ್ಕೆ ಬೇಕಾಗಿರುವಂತಹ ಇದು ಆಪ್ ಇದು ಕಿಸಾನ್ ರಥ್ ಅನ್ನೋದು. ಇದು ಕೂಡ ಕೃಷಿ ಮಂತ್ರಾಲಯದಿಂದನೇ ಅಭಿವೃದ್ಧಿ ಪಡಿಸಲಾಗಿದ್ದು ನಾವು ಅದನ್ನ ನಂಬಲಿಕ್ಕೆ ಅರ್ಹವಾದಂತಹ ಆಪ್ ಇದು ಕೂಡ. ಸೊ ಇದ್ರಲ್ಲಿ ಏನಾಗತ್ತಂದ್ರೆ, ಒಬ್ರು ಬಳಕೆದಾರರು ರೈತರು ರಿಜಿಸ್ಟ್ರೇಷನ್ ಮಾಡ್ಕೋತಾರೆ, ಇನ್ನೊಬ್ರು ಬಾಡಿಗೆ ವಾಹನ ಕೊಡೋರು ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಇದಕ್ಕೇನು ನಾವು ಇವರೇ ಇರಬೇಕು ಅವರೇ ಇರಬೇಕಂತಿಲ್ಲ. ಯಾರ ತಮ್ಮ ಹತ್ರ ಬಾಡಿಗೆ ವಾಹನ ಕೊಡುವಂತಹ ವಾಹನ ಇದೆನೋ ಅಂತವರು ಯಾರಾದ್ರೂ ಇದರಲ್ಲಿ ನೋಂದಣಿ ಮಾಡ್ಕೋಬಹುದು. ಇದು ಕೂಡ ರೇಟ್ ಕುದುರಿಸೋದು ಓವರ್ ಫೋನೆ. ಇದರಲ್ಲಿನೂ ಕೂಡ ಯಾವುದು ಕಟ್ಟುಪಾಡು ಇಲ್ಲ. ನೀವು ಇಷ್ಟು ಕಿಲೋಮೀಟರ್, 7 ರೂಪಾಯಿ ಕಿಲೋಮೀಟರ್ ಕೊಡಬೇಕು, 10 ರೂಪಾಯಿ ಕಿಲೋಮೀಟರ್ ಕೊಡಬೇಕು, ಆ ಥರ ಏನಿಲ್ಲ. ನಿಮ್ ಒಂದ್ಸರಿ ನಿಮಗೂ ಅವ್ರಿಗೂ ಸೆಟ್ ಆದ್ಮೇಲೆ ಅದನ್ನ ಓವರ್ ಫೋನ್ ಅಲ್ಲಿನೇ ವ್ಯಾಪಾರ ಕುದಿಸ್ಕೊಳ್ಳೋದು. ಇದಕ್ಕೆ ಮೇನ್ ಅಂತಂದ್ರೆ ಏನ್ ಸಾಗಾಣಿಕೆ ಮಾಡ್ಬೇಕು ನಾವು, ಅದು ಇಂಪಾರ್ಟೆಂಟ್. ಎಷ್ಟು ಕೆಪಾಸಿಟಿ ಗಾಡಿ ನನಗೆ ಬೇಕಾಗತ್ತೆ. ಈಗ ಕೆಲವೊಂದು ಹೆಂಗಿರ್ತಾವಂದ್ರೆ ಪೆರಿಷೇಬಲ್ ಐಟಮ್ಸ್ ಇರ್ತವೆ, ಅಂದ್ರೆ ಹೂವು ಆಗಿರ್ಬೋದು, ಹಣ್ಣಾಗಿರ್ಬೋದು, ಅಂತವೆಲ್ಲಾನು ನಾವು ಫ್ರೀಸ್ಡ್ ಕಂಡೀಷನ್ ಅಲ್ಲಿ ತಗೊಂಡು ಹೋಗುವಂತಾಗಿರ್ಬೋದು, ಫಿಶ್ ಅಂತವಾಗಿರ್ಬೋದು, ಅಂತವಕ್ಕೆ ಬೇಕಾದಂತಹ ವಾಹನಗಳೇ ಸಪ್ರೇಟು. ಈಗ ನಾವು ತೆಂಗಿನಕಾಯಿ ತಗೊಂಡು ಹೋಗ್ಲಿಕ್ಕೆ, ಭತ್ತ ತಗೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂತಹ ವಾಹನಗಳೆಲ್ಲ ಸಪ್ರೇಟ್ ಆಗಿರ್ತವೆ. ಸೊ ಎಷ್ಟು ಕೆಪಾಸಿಟಿ ಇದ್ಬೇಕು, ಎಷ್ಟು ಕ್ವಾಂಟಿಟಿ ಇದೆ ನಿಮ್ಮ ಹತ್ರ, ಸೊ ಈ ಎಲ್ಲಾ ಮಾಹಿತಿಗಳನ್ನ ನೀವು ಕೊಡ್ಬೇಕಾಗತ್ತೆ. ನೀವು ಏನಿಲ್ಲ ಅಲ್ಲಿ ನಾವು ಟೈಪ್ ಮಾಡುವಂತ ಏನಿರೋದಿಲ್ಲ. ಮೊಬೈಲ್ ಆಪ್ಸ್ ಸಿಂಪಲ್ ಆಗಿರ್ತವೆ, ಲಿಸ್ಟ್ ಕೊಟ್ಟಿರ್ತಾರೆ, ನಾವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ನಮ್ಗೆ ಏನ್ ಬೇಕಪ್ಪ, ನನಗೆ ಫ್ರೀಜ್ ಕಂಡೀಷನ್ ಇರುವಂತಹ ವೆಹಿಕಲ್ ಬೇಕು, 2 ಟನ್ನದ ವೆಹಿಕಲ್ ಬೇಕು, ಅಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ, 1 ಟನ್ನದ ಬೇಕು, 2 ಟನ್ನದ ಬೇಕು. ಸೊ ಈ ತರ ನೀವು ನಿಮಗೆ ಬೇಕಾದಂತಹ ಅವಶ್ಯಕತೆಗೆ ಅನುಗುಣವಾದಂತಹ ಬಾಡಿಗೆ ವಾಹನ ಯಾವ್ದು ಬೇಕು ಅದನ್ನು ಸಿಲೆಕ್ಟ್ ಮಾಡ್ಕೊಂಡು ಹೋದ್ರೆ, ಕಡೆಗೆ ಅಂತಹ ವೆಹಿಕಲ್ ಇರುವಂತವ್ರು ನಿಮ್ ಸುತ್ತಮುತ್ತಲು ಎಷ್ಟು ಜನ ಇದಾರೆ ಅವ್ರದ್ದು ಇಷ್ಟು ಲಿಸ್ಟ್ ಕೊಡ್ತದೆ. ಅವಾಗ ನಿಮ್ಗೆ ಅವ್ರ ನಂಬರ್ ಕೊಟ್ಟಿರ್ತಾರೆ, ಫೋನ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಆ ಪರ್ಟಿಕ್ಯುಲರ್ ಮನುಷ್ಯನಿಗೆ ನೀವು ಫೋನ್ ಮಾಡಿಬಿಟ್ಟು ನೀವು ಕೇಳ್ಕೋಬಹುದು. ಒಂದು ಇಲ್ಲಪ್ಪ ಅಂದ್ರೆ ನೀವು ರಿಜಿಸ್ಟ್ರೇಷನ್ ನೀವು ಹುಡುಕಿದಾಗ ಯಾವ ನೀವು ಹುಡುಕಿರ್ತಿರಲ್ಲ ಅದ್ರ ಪ್ರಕಾರ ಅವ್ರ ಕಡೆ ಯಾರು ವೆಹಿಕಲ್ ಇರುತ್ತಲ್ಲ ಅವ್ರು ಕೂಡ ನಿಮ್ಗೆ ಒಂದು ಮೆಸೇಜ್ ಕಳಿಸಬಹುದು, ನಮ್ಮ ಹತ್ರ ಈ ವೆಹಿಕಲ್ ಇದೆ, ಈ ಡೇಟಿಗೆ ಅವೈಲೇಬಲ್ ಇದೆ, ನೀವು ಬೇಕಿದ್ರೆ ಇದನ್ನ ಬುಕ್ ಮಾಡ್ಕೋಬಹುದು ಅಂತ. ಸೊ ಹೀಗಾಗಿ ನಿಮ್ಗೆ ಒಂದು ಕಮ್ಯುನಿಕೇಶನ್, ನಮ್ಗವ್ರಿಗೂ ಪರಿಚಯ ಇರೋದಿಲ್ಲ, ಯಾವ್ದು ಚಾನ್ಸ್ ಇರೋದಿಲ್ಲ. ನಾವು ಈ ಆಪ್ ಇಲ್ಲದೆ ಹೋಗಿದ್ರೆ ನಾವು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಚಾನ್ಸ್ ಇರೋದು ತುಂಬಾ ವಿರಳ. ಸೊ ಅಂತ ಟೈಮ್ ಅಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ಸಿಕ್ಕಂಗಾಗತ್ತೆ, ಕಾಂಟ್ಯಾಕ್ಟ್ ಮಾತಾಡಿ ನಮ್ಗೆ ರೇಟ್ಸ್ ನಾವು ಮಾತಾಡಿಕೊಂಡು ನಾವು ವೆಹಿಕಲ್ಸ್ ನ ಬುಕ್ ಮಾಡ್ಕೋಬಹುದು. ರೈತರಿಗೆ ಅನುಕೂಲ ಆಗುತ್ತೆ ಇದರಿಂದ. ಸೊ ಇದನ್ನ ಆದಷ್ಟು ಯೂಸ್ ಮಾಡಿದಾಗ ಅದರ ಅನುಕೂಲತೆಗಳು ತಿಳಿಯುತ್ತೆ ಎಲ್ಲರಿಗೂ. ಮತ್ತೆ ಇನ್ನೊಂದಂದ್ರೆ ಇಷ್ಟೊಂದು ಆಪ್ಸ್ ಎಲ್ಲ ಆಗ್ತಾ ಇದಾವೆ, ನಮ್ಮ ರೈತರು ಇಂಟರ್ನೆಟ್ ನೋಡೋದು ಕಡಿಮೆ, ಇನ್ನು ಅಷ್ಟೊಂದು ಲೆವೆಲ್ಗೆ ನಾವು ಬೆಳೀಲಿಲ್ಲ, ಬಟ್ ಕೋಟಾನುಕೋಟಿಗೆ ದುಡ್ಡೆಲ್ಲ ಇದ್ರ ಮೇಲೆ ಎಕ್ಸ್ಪೆಂಡಿಚರ್ ಮಾಡ್ತಾ ಇದಾರೆ ನಮ್ಮ ಸರ್ಕಾರದವರು, ನಮ್ಗೋಸ್ಕರನೇ ಮಾಡ್ತಾ ಇದಾರೆ, ರೈತರಿಗೋಸ್ಕರನೇ ಮಾಡ್ತಾ ಇದಾರೆ. ನಾವು ಯೂಸ್ ಮಾಡದೆ ಹೋದ್ರೆ ಅದರಲ್ಲಿರುವ ನ್ಯೂನತೆಗಳು ನಮ್ಗೆ ಕಾಣಿಸೋದಿಲ್ಲ. ಯೂಸ್ ಮಾಡಿದಾಗ ನಮ್ಗೆ ಅದರಲ್ಲಿ ಏನ್ ಬದಲಾವಣೆ ಬೇಕು ಅಥವಾ ಏನ್ ಅದಕ್ಕೆ ಫೆಸಿಲಿಟೀಸ್ ಬೇಕು, ಇನ್ನು ಏನ್ ಆಗ್ಬೇಕು ಅದ್ರಲ್ಲಿ ಅನ್ನೋದು ಸಮಸ್ಯೆಗಳು ಬರುತ್ತೆ. ಸಮಸ್ಯೆಗಳಿಲ್ಲದೆ ಯಾವುದೂ ಸಾಧ್ಯ ಇಲ್ಲ, ಸಮಸ್ಯೆಗಳು ಇದ್ದೇ ಇರುತ್ತೆ. ಸೊ ಅದನ್ನ ಬಳಕೆ ಮಾಡ್ರಿ, ಬಳಕೆ ಮಾಡಿ ಅದರಲ್ಲಿ ಏನಾದ್ರು ನ್ಯೂನತೆಗಳಿದ್ದಾಗ ಪ್ರತಿಯೊಂದಕ್ಕೂ ಫೀಡ್ಬ್ಯಾಕ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರನೇ. ಆ ಫೀಡ್ಬ್ಯಾಕ್ ಅಲ್ಲಿ ನಿಮ್ಮ ಸಮಸ್ಯೆ, ಯೂಸ್ ಮಾಡಿದ್ಮೇಲೆ ಏನ್ ಸಮಸ್ಯೆಗಳು ಬಂದಿದೆ ಅದನ್ನ ನಾವು ಕೊಡೋಣ, ನಾವೆಲ್ಲರೂ ಸಹಕರಿಸಿದಾಗಲೇ ಇವೆಲ್ಲನೂ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ರೈತರು ಈ 2 ಆ್ಯಪ್ಗಳನ್ನ ಯೂಸ್ ಮಾಡಬೇಕು. ನೀವು ರೈತರಿಗೆ ಯೂಸ್ ಮಾಡಕ್ ಬಂದಿಲ್ಲ ಅಂದ್ರೂ ಮನೇಲಿ ಮಕ್ಕಳಿದ್ದಾರೆ, ಮಕ್ಕಳ ಹತ್ರ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಮಕ್ಕಳು ಯೂಸ್ ಮಾಡ್ಲಿ, ನಮ್ ತಂದೆ ತಾಯಿ ಹೆಲ್ಪ್ ಮಾಡ್ರಿ, ನಿಮ್ ಮಕ್ಕಳು, ನಿಮ್ ಮಕ್ಕಳ ಕಡೆಯಿಂದ ಹೇಳ್ಕೊಂಡು ನಮ್ಗೆ ಇಲ್ರಿ ನಮ್ಗೆ ಗೊತ್ತಾಗಂಗಿಲ್ಲ ಅನ್ನೋ ಭಾವನೆ ಇದೆ ನಮ್ಮಲ್ಲಿ ರೈತರಿಗೆ. ಬಟ್ ಮಕ್ಕಳೆಲ್ಲ ಎಜುಕೇಟೆಡ್ ಇದಾರೆ, ಮಕ್ಕಳ ಹತ್ರ ಫೋನ್ ಅಂತೂ ಇದೆ, ಅವರು ಫೋನ್ಗಳನ್ನ ಬೇರೆ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೋತಾರೆ ಹೊರತು ಕೃಷಿಗೆ ಯೂಸ್ ಮಾಡ್ಕೊಳ್ಳಿ ಮೊಬೈಲ್ ಫೋನ್, ಮೊಬೈಲ್ ತಂತ್ರಾಂಶ ಅನ್ನೋದು ನನ್ನ ಆಶಯ. ಒಳ್ಳೇದು ಅನ್ಪೂರ್ಣ ಅವರೇ, ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರಿ, ರೈತರಿಗೆ ಅನುಕೂಲ ಆಗುವಂಥವು ಈ ಕೃಷಿಗೆ ಸಂಬಂಧಿತ ಮೊಬೈಲ್ ಆ್ಯಪ್ಗಳು ನಮಗೆ ಕುಂತಲ್ಲೇ ಎಷ್ಟೆಲ್ಲ ಅನುಕೂಲ ಮಾಡಿಕೊಡ್ತವು, ಮತ್ತು ಸಂದಿಗ್ಧ ಸಂದರ್ಭದೊಳಗೆ ಇವನ್ನೆಲ್ಲ ಬಳಸ್ಕೋಬೋದು. ರೈತರು ಈ ನಿಟ್ಟಿನೊಳಗೆ ಆಲೋಚನೆ ಮಾಡಲಿ ಅಂತೇಳಿ ಆಶಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೂ ಕೃಷಿಗೆ ಸಂಬಂಧಿಸಿದ ಮೊಬೈಲ್ ಆಪ್ಗಳ ಕುರಿತು ಅನ್ನಪೂರ್ಣ ನೀರಲಗಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಇದಾಗಿತ್ತು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಶ್ರೋತೃಳಿ, ನಾಳಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಯುವ ಕೃಷಿಕ ಹೊನ್ನಾವರದ ಮಂಕಿಯ ಜಗದೀಶ್ ದೇವೇಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ ಹಾಗೂ ಜೈವಿಕ ಗೊಬ್ಬರಗಳ ಬಳಕೆ ಕುರಿತು ಶಿರಸಿಯ ಅರಣ್ಯ ಕಾಲೇಜಿನ ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ KS ಜಗದೀಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಕೇಳುವರೆ, ಈ ರಾತ್ರಿ 10:05 ನಾಟಕ ಜೀವದಯಾಷ್ಟಮಿ ಪ್ರಸಾರವಾಗಲಿದೆ. ರಚನೆ ರಾಮದಾಸ್, ನಿರ್ಮಾಣ ಅಬ್ದುಲ್ ರಶೀದ್. ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಕಾರವಾರ. ಜನಪದ ಸಂಗೀತ ರುಕ್ಮವ್ವ ರಾಮಪ್ಪ ತೇಗೂರ್ ಮತ್ತು ಸಂಘರಿಂದ ಶೋಭಾನೆ ಪದಗಳನ್ನು ಕೇಳೋಣ. ನಡಿ ಪೂಜವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ಪೂಜವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ಆ ತೋಟದಂದನೆ ನನ್ನವ್ವ, ಈ ತೋಟದಂದನೆ ಮ್ಯಾಗಳೆ ತೋಟದ ಗುನಿಯನ್ನ ತಗೊಂಡ ಕರಿಯ ಮಗ ಬಂದಿದ್ದೇವೆ. ನಡಿ ನಡಿ ಪೂಜವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ಆ ತೋಟದೊಂದಡಿಗೆ ನನ್ನವ, ಈ ತೋಟದೊಂದಡಿಗೆ ಮ್ಯಾಗಳೆ ತೋಟದ ಬೆಟ್ಟಡಕ್ಕೆ ತಗೊಂಡ ಕರಿಯ ಮಗ ಬಂದಿದ್ದೇವ. ನಡಿ ನಡಿ ಪೂಜವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ಆ ತೋಟದೊಂದೆಲಿಯೇ ನನ್ನವ, ಈ ತೋಟದೊಂದೆಲಿಯೇ ಮ್ಯಾಗಳೆ ತೋಟದ ಕುಳಿಯಲಿಯ ತಗೊಂಡ ದೇವ ಮಗ ಬಂದಿದ್ದೇವೆ. ನಡಿ ನಡಿ ಪೂಜವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ಆ ತೋಟದಂದು ನನ್ನವ್ವ, ಈ ತೋಟದಂದು ಮ್ಯಾಗಳೆ ತೋಟದ ನೆನೆದಂಡಿ ತಗೊಂಡ ಕರಿಯ ಮಗ ಬಂದಿದ್ದೇವೆ. ನಡಿ ನಡಿ ಪೂಜವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ಅನ್ನ ತಮ್ಮರ ಗುಡಿ ಒಂದ ಚುರಿ ಹಿಡದೆ ವಂದಿಸಿ ಬೆಂಡ ಕೊರೆದಾರೆ. ಸೋವನೀರೆ ಸೋಬಾನವನೀರೆ, ಸೋವನೀರೆ ಸೋಬಾನವನೀರೆ ವಂದಿಸಿ ಬೆಂಡ ಕೊರೆದಾರೆ. ಸೋವನೀರೆ ಸೋಬಾನವನೀರೆ, ಸೋವನೀರೆ ಸೋಬಾನವನೀರೆ ವಂದಿಸಿ ನೀ ಬೆಂಡ ಮ್ಯಾರೆ ನಂದಿಯ ಸಿರನ ಬರದಾರೆ. ಸೋ ನೀರೆ ಸೋಬಾನ ನೀರೆ, ನೀರೆ ಸೋಬಾನವ ನೀರೆ ನಂದಿಯ ಸಿರನ ಬರದಾರೆ. ಸೋ ನೀರೆ ಸೋಬಾನ ನೀರೆ, ನೀರೆ ಸೋಬಾನವ ನೀರೆ. ಮುಂದೆ ಕೇಳಿ. ಮದುಮಗನಿಗೆ ಬಾಸಿಂಗ ಕಟ್ಟುವಾಗ ಕೂಡಿ ಬಾಳುವ ನೀತಿಯನ್ನು ಹೇಳುವ ಹಾಡು. ತಂದಿ ಮಕ್ಕಳ ನೀವ ಒಂದ ಚೊರಿ ನೆಡದೆ ವಂದಿಸಿ ಬೆಂಡ ಕೊರೆದಾರೆ. ಸೋ ನೀರೆ ಸೋಬಾನ ನೀರೆ, ನೀರೆ ಸೋಬಾನವ ನೀರೆ ವಂದಿಸಿ ಬೆಂಡ ಕೊರೆದಾರೆ.